ಮುದ್ದೊಂದ ಹೇಳುವೆ ಹತ್ತಿರ ಹತ್ತಿರವಾ, ಮುದ್ದೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ, ಮಾತೊಂದ ಕೇಳುವೆ ಹತ್ತಿರ ಹತ್ತಿರವಾ, ಮುದ್ದೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ. ಗೊತ್ತಾಂಡು ಗೊತ್ತಾಂಡು ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ, ಮುದ್ದೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ, ಹತ್ತಿರ ಹತ್ತಿರ ಬಾ ಮೆತ್ತಗೆ ಮೆತ್ತಗೆ ಬಾ. ನಿನಗಾಗಿ ಕೂಗಾಡಿದೆ, ತಪ್ಪಾಂಡು ಮಾತೊಂದ ಕೇಳುವೆ ಹತ್ತಿರ ಹತ್ತಿರವಾ, ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ, ಹತ್ತಿರ ಹತ್ತಿರವಾ ಮೆತ್ತಗೆ ಮೆತ್ತಗೆ ಬಾ. ಹೊತ್ತಾಯ್ತು ಹೊತ್ತಾಯ್ತು ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ, ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ. ತಾಳೆ ತಾಳೆ ಅಮ್ಮಯ್ಯ ದಮಯ ದಮಯ ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ, ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ, ಹತ್ತಿರ ಹತ್ತಿರ ಬಾ ಮೆತ್ತಗೆ ಮೆತ್ತಗೆ ಬಾ, ಹತ್ತಿರ ಹತ್ತಿರ ಬಾ ಮೆತ್ತಗೆ ಮೆತ್ತಗೆ ಬಾ, ಇನ್ನು ಹತ್ತಿರ ಹತ್ತಿರ ಬಾ ಮೆತ್ತಗೆ ಮೆತ್ತಗೆ ಬಾ.